ಆಕಾಶವಾಣಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಹಲೋ ಆಕಾಶವಾಣಿನ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸೂಕ್ಷ್ಮ ನೀರಾವರಿ ಪದ್ಧತಿ. ಈ ವಿಷಯವಾಗಿ ಭಾಗವಹಿಸುತ್ತಿದ್ದಾರೆ ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಬಿಎನ್ ಪ್ರಸಾದ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸೂಕ್ಷ್ಮ ನೀರಾವರಿ ಪದ್ಧತಿ ಈ ವಿಷಯವಾಗಿ ನಮ್ಮೊಂದಿಗೆ ಮಾತನಾಡಲು ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಬಿಎನ್ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ, ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಕೇಳುಗರೆ, ನೀವು ಈ ಒಂದು ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237-0477, ಇನ್ನೊಂದು ಸಂಖ್ಯೆ 2237-0488, ಮತ್ತೊಂದು ಸಂಖ್ಯೆ 2237-0499. ಎಸ್ಟಿಡಿ ಸಂಖ್ಯೆ 0-0. ಸರ್, ವಿಶೇಷವಾಗಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಈ ಹನಿ ನೀರಾವರಿ ಪದ್ಧತಿಯ ಒಂದು ಪ್ರಾಮುಖ್ಯತೆ ಏನಿದೆ ಅಂತೀರಿ ಸರ್? ಸರ್, ತಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಎಲ್ಲ ರೈತರಿಗೂ ಗೊತ್ತಿರೋ ಹಾಗೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ, ಯಾವುದೇ ಬೆಳೆ ಬೆಳೆಯೋದಕ್ಕೂ ನೀರು ಬೇಕು. ಅದರಲ್ಲೂ ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಯಾಕೆ ಒತ್ತು ಜಾಸ್ತಿ ಕೊಡ್ತೀವಿ ಅಂತಂದ್ರೆ, ತೋಟಗಾರಿಕೆ ಬೆಳೆಗಳು ರೈತರಿಗೆ ಆರ್ಥಿಕವಾಗಿ ಒಂದು ಸಾಮರ್ಥ್ಯವನ್ನು ಕೊಡುವಂತಹ ಆರ್ಥಿಕವಾದಂತಹ ಬೆಳೆಗಳು. ಹಾಗಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ನೀರು ಖಂಡಿತವಾಗ್ಲೂ ಬೇಕಾಗಿರೋ ಒಂದು ಬಹಳ ಇನ್ಪುಟ್. ಸೊ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕೂಡ ಆಗಿದೆ ಸರ್. ತಮಗೆಲ್ಲ ಗೊತ್ತು, ಈ ಕಳೆದ 2 ವರ್ಷದಿಂದ ಉತ್ತಮ ಮಳೆ ಆಗ್ತಾ ಇದೆ. ಅದರ್ವೈಸ್ ನಮಗೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅಂತರ್ಜಲದ ಮಟ್ಟ ಆವರೇಜ್ 600-800 ತಲುಪಿತ್ತು. ಕೋಲಾರ ಈ ಭಾಗದಲ್ಲೆಲ್ಲ ಆದ್ರೆ 1200 ತನಕ ಹೋಗಿತ್ತು. ಹಾಗಾಗಿ ನಮಗೆ ನೀರಿನ ಲಭ್ಯತೆ ಏನಿದೆ ನಮ್ಮ ರಾಜ್ಯದಲ್ಲಿ, ನಮಗೆ ಮುಖ್ಯವಾಗಿ ಕೊಳವೆ ಬಾವಿಯನ್ನು ಆಶ್ರಯಿಸಿ ನಾವು ನೀರಾವರಿಯನ್ನು ಮಾಡ್ತಾ ಇರೋಂಥದ್ದು. ಕೊಳವೆ ಬಾವಿ ಆಶ್ರಯದಲ್ಲೇ ಸಾಧಾರಣ 80% ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇರೋಂಥದ್ದು. ಹಾಗಾಗಿ ಈ ನೀರನ್ನ ಬಹಳ ಮಿತವ್ಯಯ ಸಾಧಿಸಿ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಳ್ಳೋಂಥದ್ದು ಬಹಳ ಮುಖ್ಯ. ಇದಕ್ಕೆ ನಮಗೆ ಒಂದೇ ಇವಾಗಿನ ದಾರಿ ಅಂತ ಅಂದ್ರೆ ಹನಿ ನೀರಾವರಿ ಪದ್ಧತಿ, ಸೂಕ್ಷ್ಮ ನೀರಾವರಿ ಪದ್ಧತಿ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿ ಪದ್ಧತಿ ಇರೋಂಥದ್ದು ಒಂದೇ ದಾರಿ. ಹಂಗಾಗಿ ಹನಿ ನೀರಾವರಿ ಬಹಳ ಪ್ರಾಮುಖ್ಯತೆಯನ್ನ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಬೇಕಾಗಿರೋ ಒಂದು ಸಾಧನ. ಸರ್, ನಮ್ಮ ರಾಜ್ಯದ ತೋಟಗಾರಿಕೆ ಇಲಾಖೆಯಲ್ಲಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಒಂದು ಘೋಷಣಾ ವಾಕ್ಯ ಇದೆ, ಏನ್ ಸರ್ ಇದರ ಒಂದು ಅರ್ಥ? ಹನಿ ನೀರಾವರಿ ಪದ್ಧತಿ ಅಂತ ಅಂದ್ರೆ ಹೆಸರೇ ಸೂಚಿಸುವ ಹಾಗೆ ಬೆಳೆಗಳಿಗೆ ಹನಿ ಹನಿಯಾಗಿ ಲ್ಯಾಟ್ರಲ್ಗಳ ಮೂಲಕ ನೀರು ಹೋಗುತ್ತೆ. ಪರ್ ಡ್ರಾಪ್ ಮೋರ್ ಕ್ರಾಪ್, ಪ್ರತಿ ಹನಿಯಿಂದ ಹೆಚ್ಚಿನ ಉತ್ಪಾದನೆಯನ್ನ ಸಾಧಿಸುವಂತದ್ದು ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಏನಿದೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಒಂದು ಭಾಗ ಇದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋಂಥದ್ದು. ಪ್ರತಿ ಹನಿಗೆ ನಾವು ಹೆಚ್ಚಿನ ಬೆಳೆಯನ್ನ ಬೆಳೆಯುವಂಥದ್ದು ಒಂದು ಕಾರ್ಯಕ್ರಮ ಇದು. ಈಗ ರೈತರಿಗೆ ಒಂದು ನೀವು ಒಂದು ವಿಸ್ತೀರ್ಣ ಅಥವಾ ಒಂದು ಹೆಕ್ಟೇರ್ ಈ ತರ ಒಂದು ಲೆಕ್ಕ ತಗೊಂತೀರಾ, ಅಥವಾ ಹೇಗೆ ಇದನ್ನ ಲೆಕ್ಕಾಚಾರ ಮಾಡ್ತೀರಾ? ಒಂದು ಘಟಕ ಅಂದ್ರೆ ಯಾವ ತರ ಇರುತ್ತೆ, ಹೇಗೆ ಇದು? ಸರ್, ನಾವೀಗ ತೋಟಗಾರಿಕೆ ಬೆಳೆಗಳನ್ನ ಬೆಳಿಲಿಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಸಬೇಕು ಅಂತ ಆದ್ರೆ, ನಾವು ಕನಿಷ್ಠ 1/2 ಎಕರೆ ವಿಸ್ತೀರ್ಣದಿಂದ ಹಿಡಿದು 12.5 ಎಕರೆ ವಿಸ್ತೀರ್ಣದ ತನಕ ರೈತರಿಗೆ ಸಹಾಯಧನವನ್ನ ಈ ಒಂದು ಹನಿ ನೀರಾವರಿ ಅಳವಡಿಕೆಗೆ ನಾವು ಸಹಾಯಧನವನ್ನ ಇಲಾಖೆ ಮೂಲಕ ಕೊಡ್ತೀವಿ. ಬಟ್ ಹನಿ ನೀರಾವರಿಯನ್ನು ನೀವು ಕಾಫಿ ಪ್ಲಾಂಟೇಶನ್ಗಳಲ್ಲೆಲ್ಲ ನೋಡಿದ್ರೆ 100 ಎಕರೆ, 150 ಎಕರೆ, 200 ಎಕರೆ ತನಕನೂ ಕೂಡ ಹನಿ ನೀರಾವರಿನ ಒಂದೇ ಫಾರಂ ಪಾಂಡಿಂದ ಅಳವಡಿಸಿಕೊಂಡಿರೋಂಥದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಎಷ್ಟೇ ವಿಸ್ತೀರ್ಣಕ್ಕೆ ಬೇಕಾದ್ರೂ ನಾವು ಹನಿ ನೀರಾವರಿ ಪದ್ಧತಿಯನ್ನ ನಾವು ವಿಸ್ತರಿಸಬಹುದು. ಬಟ್ ಕರ್ನಾಟಕ ರಾಜ್ಯ ಸರ್ಕಾರ 1/2 ಎಕರೆಯಿಂದ 12.5 ಎಕರೆ ತನಕ ರೈತರು ಅವರು ಅವರ ತೋಟಗಳಲ್ಲಿ ಹನಿ ನೀರಾವರಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಸಿ ಅದಕ್ಕೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡ್ರೆ ನಾವು ಸಹಾಯಧನವನ್ನ ಇಲಾಖೆ ಮೂಲಕ ಕೊಡ್ತೀವಿ. ಈ ಸಹಾಯಧನ ಅಂತ ತಾವು ಮಾತಾಡ್ತಿದ್ದೀರಿ ಸರ್, ಹೇಗೆ ಈ ಒಂದು ಸಹಾಯಧನವನ್ನ ಯಾವ ಪ್ರಮಾಣದಲ್ಲಿ ಕೊಡ್ತೀರಿ, ಹೇಗೆ ಕೊಡ್ತೀರಿ? ಇದು ರೈತರಿಗೆ ಸಹಾಯಧನ ಅಂತ ಆದಾಗ ಒಂದು ಎಕರೆ ಅಥವಾ ಒಂದು ಒಂದು ವಿಸ್ತೀರ್ಣ ನಾನು ಏನ್ ಹೇಳಿದೆ, ಮೊದಲನೇ 5 ಎಕರೆ ತನಕ ಯಾವುದೇ ಒಬ್ಬ ರೈತ 5 ಎಕರೆ ತನಕ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ಸೇರಿದ ರೈತರಾದ್ರೆ 90% ಸಹಾಯಧನವನ್ನು ಕೊಡ್ತೀವಿ. ಒಂದು ಘಟಕ ವೆಚ್ಚ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿ ಆ ಘಟಕ ವೆಚ್ಚಕ್ಕೆ 90% ಸಹಾಯಧನ ಇರುತ್ತೆ. ಇತರೆ ವರ್ಗದ ರೈತರಿಗೆ 75% ಸಹಾಯಧನ ಇರುತ್ತೆ ಮೊದಲನೇ 5 ಎಕರೆಗೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಬಂದಿದೆ, ಮೊದಲನೇ ಕರೆ. ಹಲೋ, ಸರ್ ಯಾರು ಮಾತಾಡ್ತಿದ್ದೀರಿ, ತಮ್ಮ ಹೆಸರು? ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಮೈಸೂರು ಜಿಲ್ಲೆ ಚೀನರಸೀಪುರ ತಾಲೂಕು ಸೋಸ್ಲೈ ಗ್ರಾಮದಿಂದ ಮಾದೇಶ್ವರ ಮಾಡೋ ನಮಸ್ಕಾರಗಳು. ಸಿರಿ ತೋಟಗಾರಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ. ನಮಸ್ಕಾರ. ತಮ್ಮ ಪ್ರಶ್ನೆ ಶೆಟ್ರೆ ಸರ್? ನಮ್ದು ಏನು ಇಲ್ಲ, ನಾನು ಇವಾಗ ತೋಟದ ಬಗ್ಗೆ, ನೀರಾವರಿ ಬಗ್ಗೆ, ತುಂತುರು ಬಗ್ಗೆ ಬಹಳ ಉತ್ತಮವಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ನಾನು ತೆಂಗಿನ ತೋಟದಿಂದ ನಾನು ಜುಲೈ ತಿಂಗಳಲ್ಲಿ ನಾಟಿ ಮಾಡಿದ್ದೀನಿ. ಹಲೋ ಹೇಳಿ ಹೇಳಿ. ಹಲೋ, ಕರೆ ಕಡಿತ ಆಯಿತು. ಹಲೋ ಸರ್, ಈ ಒಂದು ಏನು ಸಹಾಯಧನದ ಬಗ್ಗೆ ಮಾತಾಡ್ತೀವಿ. ನಾನು ಅದನ್ನ ಮುಂದುವರಿಸ್ತಾ, ಮೊದಲನೇ 5 ಎಕರೆವರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದ ರೈತರಿಗೆ 90% ಘಟಕ ವೆಚ್ಚದ್ದು. 5-12.5 ಎಕರೆ ಅಂತಂದ್ರೆ ಉಳಿದಿದ 7.5 ಎಕರೆಗೆ 45%. ಇತರೆ ವರ್ಗದ ರೈತರಿಗಾಗಿದ್ರೆ ಮೊದಲನೇ 5 ಎಕರೆ ತನಕ 75%, 5 ಎಕರೆಗಿಂತ ಮೇಲ್ಪಟ್ಟು 12.5 ಎಕರೆ ತನಕ ಇರೋಂತದಕ್ಕೆ 45% ಸಹಾಯಧನವನ್ನ ಕೊಡ್ತೀವಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ, ತಮ್ಮ ಪ್ರಶ್ನೆ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಇದು, ನೇರ ಫೋನಿನ ಕಾರ್ಯಕ್ರಮ. ಸರಿ, ಕೇಳಿ. ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ. ನಮಸ್ತೆ ನಮಸ್ತೆ. ಈಗ ಕೃಷಿ ಬೆಳೆಗಳಿಗೆ ನಾವು ಸಹಾಯಧನ ಕೇಳಲಿಕ್ಕೆ ಹೋದಾಗ ನಿಮ್ಗೆ ಆದಾಯ ಜಾಸ್ತಿ ಇದೆ, ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಸರಿ, ಏನೇ ಆದ್ರೂ ಆದಾಯ ಜಾಸ್ತಿ ಇದ್ರು ಕೃಷಿಯಲ್ಲಿ ನಾವು ಬಂಡವಾಳವನ್ನ ಹೂಡ್ಬೇಕು, ಕೃಷಿಯಲ್ಲಿ ಬಂಡವಾಳವನ್ನ ತೆಕ್ಕೊಳ್ಬೇಕು, ರೈತ ಅಂತ ಪರಿಗಣನೆ ಮಾಡಿದಾಗ ನಮಗೆ ಸಹಾಯಧನವನ್ನ ಕೊಡುವಂತ ವ್ಯವಸ್ಥೆ ಮಾಡಬಹುದಲ್ಲ? ಇಲ್ಲ, ಹನಿ ನೀರಾವರಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ತೋಟಗಾರಿಕೆ ಇಲಾಖೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ನಿಮ್ದು ಎಷ್ಟು ಆದಾಯ ಬರ್ತಿದೆ ಅನ್ನೋದು ಮಾನದಂಡ ಸಾಧಾರಣವಾಗಿ ನಾವು ತಗೊಳಲ್ಲ, ಪರಿಗಣನೆಗೆ ತಗೊಳಲ್ಲ. ಒಂದು ವರ್ಗ ಇದು ಏನು ಒಂದು ಇದನ್ನ ಏನ್ ನೋಡ್ತೀವಿ ಅಂತಂದ್ರೆ, ಒಂದ ನೀವು ಸಣ್ಣ ರೈತರ, ಅತಿ ಸಣ್ಣ ರೈತರು, ದೊಡ್ಡ ರೈತರು ಅಂತ ಇದ್ದಾಗ ಸಹಾಯಧನದ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು, ಬಿಟ್ರೆ ನಿಮ್ಗೆ ಆದಾಯ ಜಾಸ್ತಿ ಇದೆ ಅನ್ನೋಂತ ಕಾರಣಕ್ಕೆ ಯಾವುದೇ ಸಹಾಯಧನ ನಿರಾಕರಿಸ್ಲಿಕ್ಕೆ ಬರಲ್ಲ. ನೀವು ಸ್ಪೆಸಿಫಿಕ್ ಆಗಿ ಅಥವಾ ಇಂಥದ್ದೇ ಇದಕ್ಕೆ ಹಿಂಗಾಯ್ತು ಅಂತ ಹೇಳಿದ್ರೆ ನಾನು ಅದಕ್ಕೆ ಪರಿಹಾರ ಹೇಳ್ಬಹುದು. ನೋಡಿ, ನಾನು 1.5 ಎಕರೆ ಜಮೀನ್ ನಂದಿದೆ, ನಂದು ಜಮೀನು ಸರ್ಬಾ ತಾಲೂಕಲ್ಲಿ ಬರುತ್ತೆ. ನಾನು ಅಲ್ಲಿ ಹೋಗಿ ಕೇಳಿದಾಗ ಇಲ್ಲ ಆದಾಯ ಪ್ರಮಾಣ ಪತ್ರ ಕೊಡಬೇಕು, ನೀವು ಯಾವ್ದೇ ರೀತಿ ಎಲ್ಲಾದ್ರೂ ಇಲ್ಲಿ ನಮ್ಗೆ ನಿಮ್ಗೆ ಸಹಾಯಧನ ಸಿಗ್ಬೇಕಾದ್ರೆ ನೀವೆಲ್ಲ ದಾಖಲಾತಿಗಳನ್ನು ಒದಗಿಸ್ಬೇಕು ಅಂದ್ರು. ಯಾವ ಘಟಕದ ಸಹಾಯಧನ ಕೇಳಿದ್ರಿ ತಾವು? ಯಾವ ತೋಟ ಹಾಕ್ಲಿಕ್ಕಾಗಿ, ಅಡಿಕೆ ಮತ್ತೆ ಬಾಳೆ ಕೂಡಿಸ್ಲಿಕ್ಕೆ, ಅಡಿಕೆ ಬೇರೆ ಬಾಳೆ ಬೇರೆ. ಇಲ್ಲ, ಹಂಗಾಗಿ ನಾನು ನೀವು ಹೇಳ್ತಾ ಇರೋದು ಅರ್ಥ ಮಾಡ್ಕೊಂಡ್ರೆ ನನಗೆ ಅಡಿಕೆ ಮತ್ತೆ ಬಾಳೆ ಬೆಳಿಲಿಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ನಾವು ಉದ್ಯೋಗ ಖಾತ್ರಿಯಲ್ಲಿ ಒಂದ್ರಲ್ಲಿ ಕೊಡ್ತೀವಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಸಬೇಕಾಗತ್ತೆ, ಅದು ಬೇರೆ ಆದಂತ ಒಂದು ಕಾರ್ಯಕ್ರಮ. ಅದ್ ಬಿಟ್ಟರೆ ತೋಟಗಾರಿಕೆ ಇಲಾಖೆಯಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಬಾಳೆ ಬೆಳಿಲಿಕ್ಕೆ ಸಹಾಯಧನ ಇದೆ. ಅಡಿಕೆ ನಾಟಿ ಮಾಡ್ಲಿಕ್ಕೆ ಅಂತ ಪ್ರತ್ಯೇಕವಾಗಿ ಇಲಾಖೆ ಯಾವುದೇ ಕಾರ್ಯಕ್ರಮ ಇರಲ್ಲ. ಬಾಳೆ ಬೆಳೆಸಿಕ್ಕೂ ಕೂಡ ನಮ್ದು 3 ಎಕರೆ ಜಮೀನ್ ಇದೆ, ಅದಕ್ಕಾದ್ರೂ ಬಾಳೆ ಬೆಳೆಸಲಿಕ್ಕೆ ಕೂಡ ವ್ಯವಸ್ಥೆ ಮಾಡಬಹುದಲ್ಲ? ತೋಟಗಾರಿಕೆ ಇಲಾಖೆ ಸೊರಬ ತಾಲೂಕಿನ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರನ್ನ ನೀವು ಒಂದ್ಸಲ ಭೇಟಿಯಾಗಿ ಹನಿ ನೀರಾವರಿ ಅಳವಡಿಸ್ಕೊಳ್ಳೋದಕ್ಕಂತೂ ಸಂಪೂರ್ಣವಾಗಿ ಸಹಾಯಧನ, ಸಾಕಷ್ಟು ಅನುದಾನ ಕೂಡ ಲಭ್ಯ ಇದೆ, ಸಹಾಯಧನ ಕೊಡಬಹುದು. ಬಾಳೆ ತೋಟ ಮಾಡಲಿಕ್ಕೆ, ಹೊಸದಾಗಿ ಬಾಳೆ ತೋಟ ಮಾಡಲಿಕ್ಕೆ ನೀವು ಅಲ್ಲವ್ರನ್ನ ಒಂದ್ಸಲ ಭೇಟಿಯಾಗಿ ವಿಚಾರಿಸೋದು ಒಳ್ಳೇದು. ಆಯ್ತು ಸರ್, ಒಂದೇ ಒಂದ್ ಪ್ರಶ್ನೆ ಹೇಳಿ. ಸಾಮಾನ್ಯವಾಗಿ ನೀವು ಬೆಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಆದೇಶಗಳನ್ನ ಅಥವಾ ಕಾನೂನುಗಳನ್ನ ಹೊರಡಿಸಿರ್ತೀರಿ, ಅದು ಈ ಕೆಳಮಟ್ಟದಲ್ಲಿ ತಲುಪಿರೋದಿಲ್ಲ. ಇವರಿಗೆ ಸ್ಪಷ್ಟವಾದ ಒಂದು ಕಾನೂನುಗಳು ಅಥವಾ ನೀವು ಹೊರತಿರ್ತಕ್ಕಂತ ಅನುಕೂಲಗಳು ಇವ್ರು ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ರೈತರಿಗೆ ಇದರಿಂದ ಅನ್ಯಾಯ ಆಗ್ತಿದೆ. ಉದಾಹರಣೆಗೆ ಒಂದು ಹೇಳ್ಬಿಡ್ತೇನೆ, ಕಿಸಾನ್ ಸಮ್ಮಾನ ನಿಧಿ ಏನ ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000 ಏನ್ ಕೊಡ್ತಾ ಇದೆ, ಅದು ಇವತ್ತಿನವರೆಗೂ ಎಲ್ಲಾ ರೈತರಿಗೂ ಕೊಡಬೇಕು ಅಂತ ಇದೆ. ಮೊನ್ನೆ ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ಶುಭ ಪ್ರಧಾನ್ ಅವರು ಹೇಳಿದ್ದಾರೆ ಎಲ್ಲರಿಗೂ ಕೊಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಕೃಷಿ ಕೇಂದ್ರವನ್ನು ಹೋಗಿ ಕೇಳಿ ನೋಡಿದಾಗ 19 ಒಳಗಡೆ ಇರುವ ರೈತರಿಗೆ ಮಾತ್ರ ಕೊಡೋದು, 8 ಮೇಲೆ ರೈತರಾದವರಿಗೆ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಅನೇಕ ಜನ ರೈತರಿಗೆ ಈ ಒಂದು ಸೌಲಭ್ಯವನ್ನ ಮುಟ್ಟಿಸಲಿಲ್ಲ, ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಈ ಆದೇಶ ಅವ್ರಿಗೆ ತಲುಪಲಿಲ್ಲ, ಯಾರಿಗೆ? ಕೆಳಮಟ್ಟದ ಅಧಿಕಾರಿಗಳಿಗೆ ತಲುಪಲಿಲ್ಲ. ಹಾಗಾಗಿ ನಿಮ್ಮಿಂದ ಹೊರಟಂತ ಆದೇಶಗಳು ಕೆಳಮಟ್ಟದ ತನಕನೂ ತಲುಪುವಂತ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ಬೋದಿತ್ತ ಅಂತ. ಇಲ್ಲ ಖಂಡಿತವಾಗ್ಲೂ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅದರದೇ ಆದ ಮಾರ್ಗಸೂಚಿಗಳು ಮತ್ತು ಆದೇಶಗಳಿರುತ್ತೆ, ಅದನ್ನೆಲ್ಲ ಕಳಿಸ್ಕೊಟ್ಟಿರ್ತೀವಿ. ತಾವು ಹೇಳಿದ್ದು ಒಳ್ಳೇದಾಯ್ತು, ಅದನ್ನ ಸೊರಬ ಭಾಗದ ನಮ್ಮ ಅಧಿಕಾರಿಗಳಿಗೆ ಇನ್ನೊಂದ್ಸಲ ಹೇಳಿ, ನೀವು ಒಂದ್ಸಲ ಅವ್ರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಖಂಡಿತವಾಗ್ಲೂ ಹೇಳೋಣ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕೇಳುಗರೆ, ಇವತ್ತಿನ ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೂಕ್ಷ್ಮ ನೀರಾವರಿ, ವಿಶೇಷವಾಗಿ ಈ ನೀರಾವರಿ ಪದ್ಧತಿಗೆ ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದಂಗೆ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ನಮ್ಮೊಂದಿಗೆ ಪ್ರಕಾಶ್ ಅವರಿದ್ದಾರೆ. ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2237074777, 2237074788 ಮತ್ತು 2237049. STD ಸಂಖ್ಯೆ 080. ಸರ್, ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬೇರೆ ವರ್ಗ ಈ ತರ ಎಲ್ಲ ತಾವು ಮಾತಾಡ್ತಿದ್ರಿ, ಈಗ ಅವ್ರ ಅರ್ಜಿಯೊಂದಿಗೆ ಈ ಜಾತಿ ಪ್ರಮಾಣ ಅಥವಾ ಒಂದು ಜಾತಿಯನ್ನು ಯಾವ ತರ ನೀವು ಪರಿಗಣನೆ ತಗೊಂತೀರ, ಯಾವ ದಾಖಲೆ ಜಾತಿಗೆ ಸಂಬಂಧಪಟ್ಟಾಗೆ ಪಂಗಡಕ್ಕೆ ಸಂಬಂಧಪಟ್ಟಾಗೆ ಏನು ಸಲ್ಲಿಸಬೇಕಾಗುತ್ತೆ, ಹೇಗೆ? ಇಲ್ಲ, ಈ ಹನಿ ನೀರಾವರಿಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಸೂಕ್ಷ್ಮ ನೀರಾವರಿಗೆ ಸಂಬಂಧಪಟ್ಟಂತೆ, ಹನಿ ನೀರಾವರಿ ಇರಬಹುದು, ಅದರಲ್ಲಿ ಎರಡು ಬರುತ್ತೆ, ಹನಿ ನೀರಾವರಿ ಒಂದು, ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಅಂತ ಏನ್ ಹೇಳ್ತೀವಿ. ಈಗ ಒಂದು ಕರೆ ಇದೆ, ಅದನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನನ್ನ ಹೆಸರು ಲೋಕೇಶ್ ಅಂತ, ಹಿರಿಯೂರ್ ತಾಲೂಕ್ ಪರಮಗಿರಿಂದ ಸರ್. ಹೇಳಿ ಲೋಕೇಶ್ ಅವರೇ. ಸರ್, ಇದು ಡ್ರಿಪ್ ಇರಿಗೇಷನ್ ಗೆ ಅಂತ ಸಹಾಯಧನ ಕೊಡ್ತಿರಲ್ಲ, ಒಂದ್ ಸತಿ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಎಷ್ಟು ವರ್ಷದವರೆಗೂ ಅದು ಇದಿರುತ್ತೆ ಅಂತ, ನಾವು ತಗೊಳಕ್ ಬರೋದಿಲ್ಲ ಅಂತ, ತಗೊಳಕ್ ಬರೋದಿಲ್ಲ ಅಂತ, ಒಂದ್ಸಲ ತಗೊಂಡಾದ್ಮೇಲೆ ಯಾವುದೇ ಒಂದು ಸರ್ವೆ ನಂಬರ್ಗೆ, ಸಾಧಾರಣ ನಾವು ಯಾವುದೇ ಬೆಳೆಗೆ ಯಾವ್ದಾದ್ರು ಒಂದು ಸರ್ವೆ ನಂಬರ್ಗೆ ನೀವು ಸಬ್ಸಿಡಿಯನ್ನ, ಹನಿ ನೀರಾವರಿ ಸಹಾಯಧನವನ್ನು ತಗೊಂಡ್ರೆ ಒಂದು ಸಲ ಮಾತ್ರ ಕೊಡುವಂಥದ್ದು. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದಂತಹ ರೈತರಾದ್ರೆ 7 ವರ್ಷದ ನಂತರ ಅದೇ ಸರ್ವೆ ನಂಬರ್ಗೆ, ಅದು ಈಗಾಗಲೇ ಅಳವಡಿಸಿರುವಂತಹ ಘಟಕ ಹಾಳಾಗಿತ್ತು ಅಂದ್ರೆ ಹೊಸದಾಗಿ ಅಳವಡಿಸಿಕೊಂಡ್ರೆ ಇನ್ನೊಂದ್ಸಲ ಸಬ್ಸಹಾಯಧನವನ್ನು ಕೊಡಬಹುದು. ಇದು ಯಾಕೆ ಇದು ಆಗ್ತಾ ಇದೆ ಅಂತ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಾಧಾರಣ ಒಂದು 50-56 ಲಕ್ಷ ಹೆಕ್ಟೇರ್ನಷ್ಟು ಇರಿಗೇಷನ್ಗೆ ಅಂದ್ರೆ ನೀರಾವರಿಗೆ ಒಳಪಡಿಸಿರುವಂತಹ ಪ್ರದೇಶ ಇದೆ ಅಂತ ಆದ್ರೆ, ನಾವು ಇದುವರೆಗೂ ಸಾಧಾರಣ ಒಂದು 23 ಲಕ್ಷ ಹೆಕ್ಟೇರ್ನಷ್ಟು ಪ್ರದೇಶಕ್ಕೆ ಸಹಾಯಧನವನ್ನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎರಡು ಸೇರಿಸಿ ಕೊಟ್ಟಿರುವಂತದ್ದು. ಇನ್ನು ಮೊದಲನೇ ಸಲ ಸಹಾಯಧನಕ್ಕೆ ಕೊಡಬೇಕಾಗಿರುವಂತಹ ರೈತರ ವಿಸ್ತೀರ್ಣನೇ ಸಾಧಾರಣ ಇನ್ನೂ ಒಂದು 25-26 ಲಕ್ಷ ಹೆಕ್ಟೇರ್ ಇರೋದ್ರಿಂದ, ಮತ್ತೆ ಮೊದಲು ತಗೊಂಡಿದ್ದವರಿಗೆ ಎರಡನೇ ಸಲ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದ್ಸಲ ತಗೊಂಡ್ರೆ ಮತ್ತೊಮ್ಮೆ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ. ಇನ್ನು ಸ್ವಲ್ಪ ಏರಿಯಾ ತುಂಬಾ ಕವರ್ ಆದ್ಮೇಲೆ ಎರಡನೇ ಸಲ ಕೂಡ ಪ್ರಸ್ತಾಪ ಬರಬಹುದು. ಈಗ ಸದ್ಯಕ್ಕೆ ಒಂದ್ಸಲ ತಗೊಂಡ್ರೆ ಮತ್ತೆ ಎರಡನೇ ಸಲ ಕೊಡಕ್ ಬರಲ್ಲ. ಬಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವರ್ಗದ ರೈತರ ಹಿಡುವಳಿಗಳು ಕಡಿಮೆ ಇರೋದ್ರಿಂದ, ಅಲ್ಲಿ ಹನಿ ನೀರಾವರಿ ಸಹಾಯಧನ ಪಡ್ಕೊಳ್ಳೋದಕ್ಕೆ ಬೇಕಾಗಿರೋ ಅಂತ ಫಲಾನುಭವಿಗಳು ಕಡಿಮೆ ಇರೋದ್ರಿಂದ, ಒಂದ್ಸಲ ತಗೊಂಡಿರೋ ಅಂತ ಜಮೀನಿಗೆ 7 ವರ್ಷ ಬಿಟ್ಟು ಅದೇನಾರ ಹಾಳಾಗಿತ್ತು ಅಂದ್ರೆ ಎರಡನೇ ಸಲ ತಗೊಳ್ಳೋಕೆ ಕ್ಲೇಮ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ನಮ್ದು 8 ವರ್ಷ ಆಗಿದೆ ಸರ್, 8 ವರ್ಷ ಮೇಲೆ ಆಯ್ತು. ಅದೇ ಅಂತರ್ಜಲ ಕುಸಿತದಿಂದ ಮಳೆ ಹೋಯ್ತಲ್ಲ, ಅಡಿಕೆನೂ ಹೋಗ್ಬಿಡ್ತು, ಮತ್ತೆ ಈಗ ಹೊಸದಾಗಿ ಇಟ್ಟಿದೀವಿ ಸರ್, ಅದು ಡ್ರಿಪ್ ಎಲ್ಲ ಹೋಗಿದೆಯಲ್ಲ, ಮತ್ತೆ ಹೊಸದಾಗಿ ನಾವು ತಗೊಳ್ಳೋ ಅವಕಾಶ ಇದೆ. ಎಸ್ ಟಿ ಸಮಾಜಕ್ಕೆ ಸೇರ್ತೀವಿ ಸರ್. ಎಸ್ ಟಿ ಸಮಾಜಕ್ಕೆ ಸೇರಿದ್ರೆ ತಗೋಬಹುದು, ಖಂಡಿತ. ನೀವು ಹಿರಿಯೂರು ನಮ್ಮ ತೋಟಗಾರಿಕೆ ಇಲಾಖೆ ಕಚೇರಿ ಭೇಟಿಯಾಗಿ ನೀವು ಅದನ್ನು ಹೊಸದಾಗಿ ಇನ್ನೊಂದ್ಸಲ ಮಾಡ್ಕೋಬೇಕಾಗುತ್ತೆ ಅಂತ ಆದ್ರೆ ಎರಡನೇ ಸಲ ಸಬ್ಸಿಡಿ ಕೊಡಬಹುದು, ಸಹಾಯಧನ ಕೊಡಬಹುದು. ಓಕೆ, ಧನ್ಯವಾದ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ, ನೀರಾವರಿ ಇಲಾಖೆಗೆ ನಮಸ್ತೆ ಸರ್. ನಮಸ್ಕಾರ. ನೀರಾವರಿ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆ ಹೇಳಿ. ತೋಟಗಾರಿಕೆ ಇಲಾಖೆ, ತಮ್ಮ ಪ್ರಶ್ನೆ. ಹಲೋ, ಹಲೋ, ಕರೆ ಕಡಿತ ಆಯ್ತು ಸರ್. ಈ ಒಂದು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ತಾವು ಕೇಳ್ತಾ ಇದ್ರಿ. ಹೌದು. ಈಗ ಯಾವುದೇ ರೈತರು ತೋಟಗಾರಿಕೆ ಬೆಳೆಗಳಿಗೆ ಅವರು ಹನಿ ನೀರಾವರಿ ಅಳವಡಿಸ್ಕೋಬೇಕು ಅಂತ ಆದ್ರೆ, ಹತ್ತಿರ ತೋಟಗಾರಿಕೆ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ, ನಮ್ಮ ಪ್ರತಿ ಹೋಬಳಿಯಲ್ಲಿರೋ ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೋಟಗಾರಿಕೆ ಅಧಿಕಾರಿಗಳಿರ್ತಾರೆ, ಇಲ್ಲ ತಾಲೂಕು ಕೇಂದ್ರದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಇರುತ್ತೆ. ಅಲ್ಲಿ ಹೋಗಿ ಅವರೊಂದು ಪಹಣಿ ಒಂದು ತಗೊಂಡು ಹೋದ್ರೆ, ಅವ್ರದ್ದು ಏನು ಬೆಳೆ, ಅವ್ರದ್ದು ಜಮೀನಿನ ಪಹಣಿ ಒಂದು ತಗೊಂಡೋಗಿ ಹಿಂಗೆ ಹನಿ ನೀರಾವರಿ ಮಾಡ್ಕೋಬೇಕು ಅನ್ನೋದನ್ನ ಹೇಳಿದ್ರೆ, ಅವ್ರದನ್ನು ನಮ್ಮ ಹಸಿರು ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರೊಳಗೆ ನಾವು ಅಪ್ಲಿಕೇಶನ್ ನಮ್ಮ ಇಲಾಖೆಯವರೇ ರೈಸ್ ಮಾಡಿ ಕೊಡ್ತಾರೆ ಅವರಿಗೆ. ಅವ್ರ ವಿಸ್ತೀರ್ಣ ಎಷ್ಟಿದೆ, ಏನು ಯಾವ ಬೆಳೆಗೆ ಬೆಳೀಬೇಕು ಅನ್ನೋದನ್ನ ಹಾಕಿ ನಾವೇನ್ ಮಾಡ್ತೀವಿ, ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿ ಒಂದು ಜಿಲ್ಲೆಗೆ ಯಾವ್ಯಾವ ಹನಿ ನೀರಾವರಿ ಉತ್ಪಾದಕರ ಕಂಪನಿಗಳಿದೆ ಅದು ರಿಜಿಸ್ಟರ್ ಆಗಿರುತ್ತೆ. ಆ ರೈತರಿಗೆ ಇಂಥ ಜಿಲ್ಲೆಯಲ್ಲಿ ಇಂತಿಂಥ ಉತ್ಪಾದಕರಿದ್ದಾರೆ, ನಿಮ್ಗೆ ಯಾರು ಅನುಕೂಲ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಅವರೇ ಸೆಲೆಕ್ಟ್ ಮಾಡ್ಕೋಬಹುದು. ಯಾರು ಯಾವ ಕಂಪ್ನಿದವರು ಹನಿ ನೀರಾವರಿ ಅಳವಡಿಸ್ಕೊಳ್ಬೇಕು ಅಂತ ಅನ್ಸುತ್ತೋ ಆ ಕಂಪ್ನಿನ ರೈತರೇ ಆರಿಸ್ಕೋಬಹುದು, ಅಥವಾ ಅವ್ರಿಗೆ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಇಂಥದ್ದು ಉತ್ತಮ ಅಂತ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ. ಹಲೋ ಸರ್, ನಾನು ಸದಸ್ಯ ಬಂದೆ ಮಂಗಲಪೇಟೆ ಮಂಗಳೂರು. ಹಾ ಹೇಳಿ. ನನ್ನ ಪ್ರಶ್ನೆ ಎಂದರೆ, ಈಗ ಸರ್ಕಾರಿ ಬಾವಿಗಳು ಒತ್ತುವರಿ ಮಾಡಿ ಅದರ ಮೇಲೆ ಮನೆ ಕಟ್ಟಿದ್ದಾರೆ. ಯಾವ ತರ ಬಾವಿಗಳು? ಇದು ಸರ್ಕಾರಿ ಬಾವಿಗಳು ಉಂಟಲ್ಲ, ಅದನ್ನು ಕೆಲವರು ಒತ್ತುವರಿ ಮಾಡಿ ಎಷ್ಟೋ ಮನೆಗಳನ್ನು ಕಟ್ಟಿದ್ದಾರೆ. ಈಗ ಕೆಲವು ಕಡೆ ನಾನು ನೋಡಿದಾಗೆ ಅದರ ಬಗ್ಗೆ ಇಲ್ಲಿ ಗವರ್ಮೆಂಟ್ ಅದು ದಾಖಲೆ ಇಲ್ಲವ ಸರ್, ಸರ್ಕಾರಿ ಬಾವಿಗಳು? ಅಲ್ಲ, ಈಗ ಇದು ನಮ್ದು ಚರ್ಚೆ ಮಾಡ್ತಾ ಇರೋದು ತೋಟಗಾರಿಕೆ ಇಲಾಖೆಯ ಹನಿ ನೀರಾವರಿ ಯೋಜನೆ ಬಗ್ಗೆ. ಸಣ್ಣ ಮನೆ ಒಂದು 5 ಸೆಂಟ್ ಜಾಗದಲ್ಲಿ ಯಾವುದೇ ತರಕಾರಿ ಮಾಡಬಹುದಲ್ಲ ಸರ್? ಇಲ್ಲ, ಇದು ನೀವು ಹೇಳ್ತಾ ಇರೋದು ಸಮಸ್ಯೆ ನಮಗೆ ಅರ್ಥ ಆಗುತ್ತೆ. ಬಟ್ ಇದನ್ನ ನಾನು ಹಾಗೆಲ್ಲ ಹೇಳುದು. ಈಗ ನೋಡಿ, ಸರ್ಕಾರಿ ಬಾವಿಗಳನ್ನು ಬಂದ್ ಮಾಡಿ ಈಗ ಮಂಗಳ ಗ್ರಹದಲ್ಲಿ ಚಂದ್ರ ಲೋಕದಲ್ಲಿ ನೀರು ಉಂಟಂತ ನೋಡ್ತಾ ಇದ್ದ ವಿಜ್ಞಾನಿಗಳು. ಇದರ ಬಗ್ಗೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಸಿಕ್ಕಿದ್ರಿಂದ ಸರ್ಕಾರದ ಬಾವಿಗಳನ್ನು ಒತ್ತುವರಿ ಮಾಡಿ ಅದರ ಮೇಲೆ ಮನೆ ಕಟ್ಟಿದ ನಾನು ಎಷ್ಟೋ ದಾಖಲೆಗಳನ್ನು ನೋಡಿದ್ದೇನೆ ಸರ್. ಅದನ್ನು ಮೊದಲೆಲ್ಲ ನಾವು ಬಾವಿಯ ನೀರನ್ನೇ ಇದು ಮಾಡಿ ಕೃಷಿಯಲ್ಲಿ ಮಾಡ್ತಿದ್ದೇವೆ. ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಬೇಕು ಸರ್. ಅದು ನಿಜ ನೀವು ಹೇಳೋದು, ಆದರೆ ಸಂಬಂಧಪಟ್ಟಿದ್ದ ಇಲಾಖೆ ಬೇರೆ ಇದೆ, ಕಂದಾಯ ಇಲಾಖೆ ಅಥವಾ ಬೇರೆ ಬೇರೆ ಇಲಾಖೆ. ನಿಮ್ಮ ಇದಕ್ಕೆ ಫಸ್ಟ್ ಫೋನ್ ಮಾಡುವುದು, ಅದರ ಬಗ್ಗೆ ನಿಗಾ ಇರಬೇಕು ಸರ್. ಹೌದೌದು, ನಿಜ. 5 ಸೆಂಟ್ ಜಾಗದಲ್ಲಿ ನಾವು ಏನು ಕೃಷಿ ಮಾಡಬಹುದು ಸರ್? ಪಪ್ಪಾಯಿ ಅದು ಏನು ಮಾಡುದು, ಬಸಳೆ ಏನು ಮಾಡಬಹುದು? ಆಯ್ತು, ಧನ್ಯವಾದ. ಅವನಿಗೆ ಸರ್ಕಾರದ ಬಾವಿಯಿಂದ ನೀರು ಹೋಗಿ ಅದನ್ನು ಖರ್ಚು ಮಾಡುವ ಎಷ್ಟೋ ಜನ ಇದ್ದಾರೆ. ಈಗ ಅದು ಇಲ್ಲ, ಈಗ ಸದರ್ ಮಂಗಳೂರು ನಗರದಲ್ಲಿ. ಸರಿ, ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ನಾವು ಈಗಾಗಲೇ ಹೇಳಿದೆ. ಈಗ ಏನೋ ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅಪ್ಲಿಕೇಶನ್ ನಮ್ಮಲ್ಲೇ ರೈಸ್ ಆಗುತ್ತೆ. ಅವ್ರೇನು ಅರ್ಜಿ ಏನ್ ಕೊಡಬೇಕು ಅದನ್ನು ನಮ್ಮಲ್ಲೇ ಅರ್ಜಿ ಫಾರ್ಮೆಟ್ ಕೊಡ್ತಾರೆ. ನಮ್ಮ ಹಸಿರು ತಂತ್ರಾಂಶದಲ್ಲಿ ನಮ್ಮ ಅಧಿಕಾರಿಗಳೇ ಅದನ್ನ ತುಂಬಿಸಿ ಕೊಡ್ತಾರೆ. ಅದಾದ್ಮೇಲೆ ಅವ್ರು ಯಾವ ಕಂಪನಿಯಿಂದ ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ ಆ ಕಂಪನಿಗೆ ಆ ಅರ್ಜಿಯನ್ನ ವರ್ಗಾಯಿಸ್ತೀವಿ, ಆನ್ಲೈನ್ ಅಲ್ಲಿ ವರ್ಗಾವಣೆ ಆಗುತ್ತೆ. ಆ ಕಂಪನಿ ಪ್ರತಿನಿಧಿಗಳು ಆ ರೈತರ ತೋಟಕ್ಕೆ ಹೋಗಿ ಅವರು ಅಳವಡಿಸಬೇಕಾಗಿರೋ ಹನಿ ನೀರಾವರಿ ವಿಸ್ತೀರ್ಣ, ಬೆಳೆ ಅದೆಲ್ಲದನ್ನ ನೋಡಿ ಒಂದು ಎಸ್ಟಿಮೇಟ್ ಅನ್ನ ಕೊಡ್ತಾರೆ. ಹನಿ ನೀರಾವರಿಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಮೈನ್ ಲೈನ್ ಬರುತ್ತೆ ಪಿ ವಿ ಸಿಯಲ್ಲಿ ನೀರು ಹೋಗ್ಲಿಕ್ಕೆ, ಅದರಿಂದ ಸಬ್ ಮೈನ್ ಬರುತ್ತೆ ಅದು ಪಿ ವಿ ಸಿ ಪೈಪ್ ಇರುತ್ತೆ, ಅಲ್ಲಿಂದ ಲ್ಯಾಟ್ರಲ್ಗಳು. ಇದಿಷ್ಟನ್ನು ಒಂದು ಲೆಕ್ಕ ಹಾಕಿ ಅಂದಾಜು ಎಷ್ಟು ಅವರಿಗೆ ಕ್ವಾಂಟಿಟಿ ಮೆಟೀರಿಯಲ್ ಎಷ್ಟು ಬೇಕಾಗುತ್ತೆ ಅಥವಾ ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದನ್ನ ಒಂದು ಎಸ್ಟಿಮೇಟ್ ಅನ್ನ ಕೊಡ್ತಾರೆ. ಈಗ ನಾನು ಯಾವಾಗಲೇ ಹೇಳಿದಾಗೆ ಶೇಕಡಾ 90% ಸಹಾಯಧನ ಎಸ್ಸಿ ಎಸ್ಟಿ ವರ್ಗದ ರೈತರಿಗಿದೆ, ಜನರಲ್ಗಾದ್ರೆ 75% ಇದೆ ವ್ಯತ್ಯಾಸದ ಹಣ. ಇತರೆ ವರ್ಗದ ರೈತರು ಇನ್ನು 25%. ಒಂದು ಉದಾಹರಣೆಗೆ, 1 ಲಕ್ಷ ಒಂದು ಹೆಕ್ಟೇರ್ ತರಕಾರಿ ಬೆಳೆಗೆ ಅಳವಡಿಸ್ಕೊಳ್ಳೋದಕ್ಕೆ 1 ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಯ್ತು ಅಂದ್ರೆ 25,000 ಅನ್ನ ರೈತರ ಭಾಗವನ್ನ ರೈತರು ಕಂಪನಿಗೆ ಕಟ್ಟಬೇಕಾಗುತ್ತೆ. ಸಾಮಾನ್ಯ ವರ್ಗದವರು ಎಸ್ಸಿ ಎಸ್ಟಿ ರೈತರಾದ್ರೆ ಸಾಧಾರಣ ಒಂದು 10,000 ರೂಪಾಯಿ ಒಂದು ಹೆಕ್ಟೇರ್ಗೆ ಎಸ್ಟಿಮೇಷನ್ ಇತ್ತು ಅಂತಂದ್ರೆ 1 ಲಕ್ಷ ರೂಪಾಯಿಯಲ್ಲಿ 10% 10,000 ವನ್ನ ಆ ಕಂಪನಿಯವರಿಗೆ ಕೊಡಬೇಕಾಗುತ್ತೆ. ಇಲ್ಲ, ನಾನೇ ನನ್ನ ಸಂಪೂರ್ಣ ದುಡ್ಡು ಹಾಕಿ ನಾನು ಮಾಡ್ಕೊಂತೀನಿ, ಸಹಾಯಧನ ನನಗೆ ಬರಲಿ ಅಂದ್ರೆ ಸಂಪೂರ್ಣವಾದ ದುಡ್ಡನ್ನು ಅವ್ರ ಕಂಪನಿಯವರಿಗೆ ಕೊಡ್ತಾರೆ. ಅದನ್ನ ಅದಾದ್ಮೇಲೆ ಎಸ್ಟಿಮೇಷನ್ ಆದ್ಮೇಲೆ ನಮ್ಮ ಅಧಿಕಾರಿಗಳು ಅದನ್ನ ನೋಡಿ ಸರಿ ಇದೆಯಾ ಎಸ್ಟಿಮೇಟ್ ಅನ್ನೋದನ್ನ ನೋಡಿ ಅವರಿಗೆ ಒಂದು ವರ್ಕ್ ಆರ್ಡರ್ ಇಶ್ಯೂ ಆಗುತ್ತೆ. ವರ್ಕ್ ಆರ್ಡರ್ ಆದ್ಮೇಲೆ ಅದು ನಮ್ಮ ಹನಿ ನೀರಾವರಿ ಘಟಕವನ್ನ ಅವರ ತೋಟದಲ್ಲಿ ಅಳವಡಿಸಲಾಗುತ್ತೆ. ಅದಾದ್ಮೇಲೆ ಮತ್ತೊಮ್ಮೆ ನಮ್ಮ ಅಧಿಕಾರಿಗಳು ಸರಿಯಾಗಿ ಅಳವಡಿಕೆ ಆಗಿದೆಯಾ ಎಂಬುದನ್ನ ಚೆಕ್ ಮಾಡಿಬಿಟ್ಟು ಅದರದೊಂದು ಎಸ್ಟಿಮೇಟ್ ನಮ್ಮ ಎಸ್ಟಿಮೇಟ್ ಕೊಟೇಶನ್ ತರಾನೇ ಅಲ್ಲ ಆಗಿದೆಯಾ, ಎಷ್ಟಿದೆ ಬಿಲ್ಗೆ, ಅದಕ್ಕೆ ಏನು ವ್ಯತ್ಯಾಸ ಇದೆ ಎಲ್ಲ ಚೆಕ್ ಮಾಡಿ ಎಷ್ಟು ಸಹಾಯಧನ ಕೊಡಬಹುದು ಅನ್ನೋದನ್ನು ಲೆಕ್ಕಾಚಾರ ಮಾಡ್ತಾರೆ. ಅದರ ಬೇಸಿಸ್ ಮೇಲೆ 90% 75% ನಾನು ಏನ್ ಹೇಳಿದೆ ಅಷ್ಟು ಸಹಾಯಧನ ಲೆಕ್ಕಾಚಾರ ಆಗಿ ಬರುತ್ತೆ. ರೈತರು ಪೂರ್ತಿಯಾಗಿ ಅವರೇ ಬಂಡವಾಳ ಹಾಕಿ ಮಾಡಿದ್ರೆ ರೈತರ ಖಾತೆಗೆ ಸಹಾಯಧನದ ಮೊತ್ತ ಜಮೆ ಆಗುತ್ತೆ. ರೈತರು ಅವ್ರ ಭಾಗವನ್ನು ಮಾತ್ರ ಕೊಟ್ಟು ಇನ್ನು ಉಳಿದಿದ್ದ ಕಂಪನಿಯವರಿಗೆ ಕೊಡಬಹುದು ಅಂತ ನಮಗೆ ನಿರಪೇಕ್ಷಣಾ ಪತ್ರವನ್ನು ಕೊಟ್ಟರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಟ್ಟರೆ ಕಂಪನಿ ಕೊಡೋದಕ್ಕೆ ಸಹಾಯಧನದ ಮೊತ್ತ ಕಂಪನಿಗೆ ಸಂದಾಯ ಆಗುತ್ತೆ. ನಮಗೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾವು ಪಾಪನಹಳ್ಳಿ ಗ್ರಾಮದಿಂದ ಹೊಸಪೇಟೆ ತಾಲೂಕು ವಿಜಯನಗರ ಡಿಸ್ಟಿಕ್ ಇಂದ ರಾಘವೇಂದ್ರ ಅಂತೇಳಿ. ರಾಘವೇಂದ್ರ ಅವರು, ತಮ್ಮ ಪ್ರಶ್ನೆ. ಸರ್, ನಾವು ಮಾವು ಮತ್ತು ಪೇರ್ಲಕ್ಕೆ ಹನಿ ನೀರಾವರಿ ಮಾಡಿಸ್ಬೇಕು ಅಂತ ಇದೆ ಸರ್. ಅದು ಅರ್ಜಿ ಕೊಟ್ಟಾದ್ಮೇಲೆ ಅಷ್ಟೊಂದು ಹನಿ ನೀರಾವರಿಗೆ ಅಷ್ಟು ಅಮೌಂಟ್ ಆಗುತ್ತಲ್ಲ ಎಸ್ಟಿಮೇಷನ್, ಅಷ್ಟು ಅಮೌಂಟ್ ನಮಗೆ ಹಾಕೊಂಡು ಫಸ್ಟ್ ಮಾಡ್ಬೇಕಾ, ಅಥವಾ ನಾವು 10% ಕಟ್ಟಿದ್ರೆ ಸಾಕು ಉಳಿದ ಅಮೌಂಟ್ ಇಲಾಖೆಯಿಂದಾನೇ ಮಾಡ್ಕೊಡ್ತಾರ? ರಾಘವೇಂದ್ರ ಅವರು, ನಿಮ್ದು ಎಷ್ಟೆಕರೆ ಇದೆ ಮಾವು ಪೇರಳೆ? ನಮ್ದು ಈಗ 1.5 ಎಕರೆ ಇದೆ ಸರ್. 1.5 ಎಕರೆ ಮಾವು ಪೇರಳೆ ಇತ್ತು ಅಂತ ಅಂದ್ರೆ ನೀವು ತೋಟಗಾರಿಕೆ ಇಲಾಖೆ ಹತ್ರ ತೋಟಗಾರಿಕೆ ಇಲಾಖೆಗೆ ಹೋಗಿ ಅರ್ಜಿ ಕೊಡಿ. ಅದಕ್ಕೊಂದು ಎಸ್ಟಿಮೇಟ್, ನೀವು ಮಾವು ಪೇರಳೆ ಸಾಧಾರಣ ಒಂದು 25 ಅಡಿ ಹಾಕಿದೀರಾ ಅಥವಾ ಅಂತರ ಎಷ್ಟಿದೆ? 20x20 ಇದೆ ಅಂತ ಆದ್ರೆ ಅಂದಾಜು ನಾನು ಒಂದು ರಫ್ ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ, ಒಂದು ಅಂದಾಜು ಒಂದೂವರೆ ಎಕರೆಗೆ ಅಂತ ಅಂದ್ರೆ ನಿಮ್ದು ಒಂದು 40,000 ತನಕ ಎಸ್ಟಿಮೇಟ್ ಆಗಬಹುದು ಖರ್ಚಾಗುತ್ತೆ ಅಂತ. ಆ ಒಂದು ವಿಸ್ತೀರ್ಣದಕ್ಕೆ 20x20 ಅಂತ ಅಂದ್ರೆ ಸಾಧಾರಣ 6 ಮೀಟರ್ ಬೈ 6 ಮೀಟರ್ ಆಗುತ್ತೆ. 6 ಮೀಟರ್ ಬೈ 6 ಮೀಟರ್ ಅಂತ ಅಂದ್ರೆ ಸಾಧಾರಣ ಒಂದು 30,000-35,000 ತನಕ ಒಂದು ಎಸ್ಟಿಮೇಟ್ ಆಗ್ಬಹುದು ಆ ಜಾಗದಲ್ಲಿ ಎಷ್ಟು ಮೇನ್ ಲೈನ್ ಬೇಕಾಗುತ್ತೆ ಇದೆಲ್ಲ ನೋಡ್ಕೊಂಡು. ಆಯ್ತಾ, ಅದ್ರದ್ದು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ರೈತರಾದ್ರೆ ಪರಿಶಿಷ್ಟ ಪಂಗಡ ಅಂತ ಆದ್ರೆ ನಿಮ್ಗೆ ಅದೊಂದು 30,000 ರೂಪಾಯಿ ಅಥವಾ 35,000 ರೂಪಾಯಿ ಎಸ್ಟಿಮೇಟ್ ಆಗುತ್ತೆ ಅಂತ ಅಂದ್ರೆ ಅದ್ರದ್ದು 10% ಆ ಎಸ್ಟಿಮೇಟಿನ 10% ಮೊತ್ತವನ್ನ ನೀವು ಆ ಕಂಪ್ನಿಗೆ ಪೇ ಮಾಡಿದ್ರೆ, ನೀವು ಯಾವ ಕಂಪ್ನಿಯಿಂದ ಮಾಡಿಸ್ಕೊಂತೀವಿ ನೆಟ್ ಆಫ್ ಎಮೋಜ್ ಏನಾದ್ರು ಬೇರೆ ಬೇರೆ ಕಂಪ್ನಿಗಳಿದೆ ಆ ಯಾವ ಕಂಪ್ನಿದ್ ನೀವು ಮಾಡಿಸ್ತೀವಿ ಅಂತ ಆದ್ರೆ ಆ ಕಂಪ್ನಿಗೆ ಕೊಟ್ರೆ ಇನ್ನು ಉಳಿದಿದ್ದನ್ನ ಅವರು ನಿಮಗೆ ಮಾಡಿಕೊಡ್ತಾರೆ, ನೀವು ಸಬ್ಸಿಡಿ ಕಂಪ್ನಿಗೆ ಹೋಗುತ್ತೆ. ಇಲ್ಲ ಸಂಪೂರ್ಣವಾಗಿ ನೀವೇ 30,000 ಕೊಟ್ಟು ಮಾಡಿಸಿದೀರಾ ಅಂತ ಅಂದ್ರೆ ನಿಮಗೆ ಬರೋ ಸಹಾಯಧನ ನಿಮ್ ಖಾತೆಗೆ ಜಮಾ ಆಗುತ್ತೆ. ಇಲ್ಲ ಸರ್, ಅಂದ್ರೆ ಅಷ್ಟು 30,000 ಅಕೌಂಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಸರ್. ಇಲ್ಲ ಅಂತ ಅಂದ್ರೆ ನೀವು ಅರ್ಜಿ ಕೊಡಿ, ಅರ್ಜಿ ಕೊಟ್ಟು ನಿಮ್ ಭಾಗವನ್ನ ಮಾತ್ರ ನೀವು ಕಟ್ಟಿದ್ರೆ ನಿಮ್ಮ ಅಕೌಂಟ್ ಇಂದ ಕಂಪ್ನಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಉಳಿದಿದ್ದು ನಮ್ಮ ವರ್ಕ್ ಆರ್ಡರ್ ಕೊಡ್ತೀವಿ, ಡಿಪಾರ್ಟ್ಮೆಂಟ್ ಇಂದ ವರ್ಕ್ ಆರ್ಡರ್ ಸಿಗುತ್ತೆ, ಅಲ್ಲಿ ನಿಮ್ಗೆ ಹನಿ ನೀರಾವರಿ ಅಳವಡಿಕೆ ಆಗುತ್ತೆ ನಿಮ್ಮ ತೋಟದಲ್ಲಿ, ಅದ್ ನಿಮಗೆ ಸಮಾಧಾನವಾಗಿ ಆಗಿದೆ ಅಂತ ಆದ್ಮೇಲೆ ವರ್ಕ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸ್ಯಾಟಿಸ್ಫ್ಯಾಕ್ಟರಿ ಸರ್ಟಿಫಿಕೇಟ್ ಎಲ್ಲ ನೀವು ಸೈನ್ ಮಾಡಿ ಕೊಟ್ರೆ ಆ ಸಹಾಯಧನ ಅವ್ರಿಗೆ ಕಂಪ್ನಿ ಕೊಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ನೀವು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ರೆ ಆ ಕಂಪ್ನಿ ಉಳಿದಿದ್ದು ಕೊಟ್ಟು ನಿಮಗೆ ಸಹಾಯಧನ ಇದನ್ನ ಹನಿ ನೀರಾವರಿ ಅಳವಡಿಸ್ಕೊಡ್ತಾರೆ. ಕಂಪ್ನಿಯವರು ಎಲ್ಲಾನು ಉಳಿದ 90% ಅಮೌಂಟ್ ಹಾಕ್ಬಿಟ್ಟು ಮುನ್ ಮಾಡ್ಲಿಕ್ಕೆ ಮುನ್ ಬರ್ತಾರಲ್ಲ ಸರ್? ಖಂಡಿತ ಖಂಡಿತ ಖಂಡಿತ, ಯಾಕಂದ್ರೆ ಸರ್ಕಾರ ಅವರಿಗೆ ಕೂಡ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅವ್ರು ಮುಂದೆ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಅಂದ್ರೆ ಸರ್ ಇದು ಎನಿ ಟೈಮ್ ಇರುತ್ತೆ ಒಂದ್ ವರ್ಷದಲ್ಲಿ ಅಂದ್ರೆ ಈ ತರದ ಅವಧಿನಲ್ಲೇ ನಾವು ಅಪ್ಲೈ ಮಾಡ್ಬೇಕು ಅಂತ? ಇಲ್ಲ, ವರ್ಷ ಪೂರ್ತಿ ನೀವು ಅಪ್ಲೈ ಮಾಡಬಹುದು. ಈಗ ನೀವು ಇನ್ನೊಂದು ನಾಳೆ ನಾಡಿದ್ದು ಅಥವಾ ಇನ್ನೊಂದು ವಾರದಲ್ಲಿ 10 ದಿನದೊಳಗೆ ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿ ಒಂದು ಅರ್ಜಿ ಕೊಡಿ, ಅಥವಾ ಹಿಂಗಿಂಗ್ ನನಗೆ ನಿಮ್ ಪಾಣಿ ಒಂದು ತಗೊಂಡೋಗಿ ನಿಮ್ದು ಸರ್ ಇದ್ರದ್ದು ಕ್ಯಾಶ್ ಸರ್ಟಿಫಿಕೇಟ್, ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರೋ ಕ್ಯಾಶ್ ಸರ್ಟಿಫಿಕೇಟ್ ತಗೊಂಡೋಗಿ, ಅದಷ್ಟೇ ಎರಡನ್ನ ಒಂದೊಂದು ಜೆರಾಕ್ಸ್ ತಗೊಂಡೋದ್ರೆ ಮಿಕ್ಕಿದ್ದೆಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಗೆ ಇದು ಮಾಡಿಕೊಡ್ತಾರೆ. ಯಾವ ತಾಲೂಕು ಹೇಳಿದ್ರಿ ನೀವು ಸರ್? ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು. ಹೊಸಪೇಟೆ ತಾಲೂಕು, ಹೊಸಪೇಟೆ ತಾಲೂಕಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಕೊಡ್ತಾರೆ. ಆಯ್ತು ರಾಘವೇಂದ್ರ ಅವರೇ. ಸರ್, ಈ ಭೂ ದಾಖಲೆಗಳಲ್ಲಿ ಪ್ರಮುಖವಾಗಿ ಪಹಣಿ ಅಂತ ಇರುತ್ತಲ್ಲ, ಇದರಲ್ಲಿ ನೀರಿನ ಮೂಲ ಏನನ್ನ ನಾವು ತೋರಿಸಬೇಕಾ ಹೀಗೆ ಅಂತ, ಬೋರ್ ಅಥವಾ ಬಾರ್? ಸಾಧಾರಣ ಪಹಣಿಯಲ್ಲಿ ನೀರಿನ ಮೂಲ ಬರಬೇಕು ಸರ್. ಬಹಳಷ್ಟು ಕೇಸ್ಗಳಲ್ಲಿ ನೀರಿನ ಮೂಲ ಇರಲ್ಲ, ಅಂತ ಸಂದರ್ಭದಲ್ಲಿ ನೀರಿನ ಮೂಲಕ್ಕೆ ಒಂದು ದೃಢೀಕರಣವನ್ನು ವಿಲೇಜ್ ಅಕೌಂಟೆಂಟ್ ಇಂದ ತಗೊಂಡು ಕೊಡ್ತಾರೆ. ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ನೋಡಿದಾಗ ನೀರಿನ ಮೂಲ ಬೋರ್ವೆಲ್ ಇತ್ತು ಅಂತ ಅಂದ್ರೆ ಅದನ್ನೇ ಪ್ರತ್ಯೇಕವಾಗಿ ಅದಕ್ಕೊಂದು ದಾಖಲೆ ಅಂತ ಏನ್ ಕೇಳಲ್ಲ. ನೀರಿನ ಮೂಲ ಇದ್ರೂ ಆಗುತ್ತೆ ಆರ್ ಟಿ ಸಿ ಅಲ್ಲಿ, ಇಲ್ದೆಲ್ಲ ಇದ್ರೆ ಒಂದು ವಿಲೇಜ್ ಅಕೌಂಟೆಂಟ್ ಇದನ್ನ ತಗಂತಾರೆ. ಈ ನೀರಿನ ಮೂಲ ಅಂದ ತಕ್ಷಣ ಬೋರ್ವೆಲ್ ಇರಬಹುದು ಅಥವಾ ತೆರೆದ ಬಾವಿ ಇರಬಹುದು, ಬೇರೆ ಯಾವ್ಯಾವ ಒಂದು ಮೂಲಗಳಾಗಿ ನೀವು ಅದನ್ನು ಪರಿಗಣನೆಗೆ ತಕೊಂತೀರಾ? ಸುಮಾರು ಈ ಕೃಷಿ ಹೊಂಡಗಳನ್ನು ಮಾಡಿಕೊಂಡಿದ್ದಾರೆ, ಅದರಲ್ಲಿ ಪಂಪ್ ಸೆಟ್ಗಳು ಅಳವಡಿಸಿಕೊಂಡು ನೀರನ್ನ ಏನು ಪಂಪ್ ಮಾಡಿಕೊಂಡು ಬೆಳೆ ಬೆಳೀತಿದ್ದಾರೆ, ಅಂತವೂ ಕೂಡ ತಾವು ಪರಿಗಣನೆ ತಕೊಂತೀರಾ, ಕೊಡ್ತೀರಾ? ಈಗ ನೀರಿನ ಮೂಲ ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ವರ್ಷ ಪೂರ್ತಿ ನೀರಿರ ಅಂತ ಒಂದು ಇದಾಗಬೇಕಾಗುತ್ತೆ. ನೀರಿನ ಮೂಲಗಳಿಂದ ಕೃಷಿ ಹೊಂಡ ನೀರಿನ ಮೂಲ ಸಾಧಾರಣ ಆಗಲ್ಲ, ಯಾಕೆಂತ ಅಂದ್ರೆ ಕೃಷಿ ಹೊಂಡದಲ್ಲಿ ಅದರಿಂದ ಹೊಂಡಕ್ಕೆ ಅಂತ ನೀರು ಸಪರೇಟ್ ಏನ್ ಬರಲ್ಲ, ಯಾವ್ದೋ ಕೆನಾಲಿಂದ ಹತ್ರದಲ್ಲಿ ಯಾವ್ದಾರು ನಾಲೆ ಹೋಗ್ತಾ ಇದ್ದು ಆ ನಾಲೆಯಿಂದ ಕೃಷಿ ಹೊಂಡಕ್ಕೆ ಅವರು ಡಂಪ್ ಮಾಡ್ಕೊಂಡು ಆ ನೀರನ್ನು ಉಪಯೋಗಿಸಿ ಮಾಡ್ತಾರೆ ಅಂತ ಅಂದ್ರೆ ಅದನ್ನೊಂದು ಮೂಲ ಅಂತ ತಗೋಬಹುದು. ಹತ್ರದಲ್ಲಿ ಯಾವ್ದಾರು ನದಿ ಹರಿದು ಹೋಗ್ತಾ ಇತ್ತು ಅಂದ್ರೆ ನದಿಯಿಂದ ಕೃಷಿ ಹೊಂಡಕ್ಕೆ ಏನಾದ್ರು ಪಂಪ್ ಮಾಡ್ತಾ ಇದಾರೆ ಅಂದ್ರೆ ಅವಾಗ ಕೃಷಿ ಹೊಂಡದನ್ನ ನೀರಾವರಿ ಮೂಲ ಅಂತ ತಗೋಬಹುದು. ಸಾಧಾರಣ ನಮ್ಮ ಅನುಭವದಲ್ಲಿ 90-95% ತೋಟಗಾರಿಕೆ ಬೆಳೆ ಬೆಳೆಯುವಂತ ರೈತರು ಇಲ್ಲ ಕೊಳವೆ ಬಾವಿಗಳು ಅಥವಾ ನಮ್ಮ ಮಲೆನಾಡು ಭಾಗದಲ್ಲಿ ಹೋದ್ರೆ ತೆರೆದ ಬಾವಿಗಳು ನೀರಿನ ಮೂಲವಾಗಿರುತ್ತೆ. ಹರಿಯ ನೀರಂತದ್ದು ಹೊಳೆ ಇದ್ರೂ ಕೂಡ ಅಲ್ಲಿಂದ ನೀರಿನ ಮೂಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಒಂದ್ಸಲ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾದ್ಮೇಲೆ ತದನಂತರ ಅದೇನೇ ರಿಪೇರಿ ಬಂತು, ಸರಿಯಾಗಿ ನೀರು ಹರಿತಾ ಇಲ್ಲ ಅಂದಾಗ ಆ ಒಂದು ಸಂಬಂಧಪಟ್ಟ ಕಂಪನಿಯವರು ಯಾವ ತರ ಒಂದು ಸೇವೆ ಅಥವಾ ಸರ್ವಿಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ. ಈ ಹನಿ ನೀರಾವರಿ ಕಂಪನಿಗಳನ್ನ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಥವಾ ನೋಂದಾಯಿಸ್ತೀವಿ ಅಂತ ಹೇಳಿದ್ವಲ್ಲ, ಇದೆಲ್ಲ ಕಂಡೀಷನ್ ಇರುತ್ತೆ ಅವ್ರಿಗೆ. ಯಾವುದೇ ಒಂದು ರೈತನಿಗೆ ಇವರು ಹನಿ ನೀರಾವರಿ ಘಟಕವನ್ನು ಅಳವಡಿಸಿದಾಗ ಅದಕ್ಕೆ 3 ವರ್ಷ ಗ್ಯಾರಂಟಿ ಪೀರಿಯಡ್ ಅಂತ ಇರುತ್ತೆ. 3 ವರ್ಷ ಗ್ಯಾರಂಟಿ ಪೀರಿಯಡ್ ಮತ್ತೆ 5 ವರ್ಷದ ತನಕ ಫ್ರೀ ಸರ್ವಿಸ್ ಕೊಡಬೇಕು ಅವರು ಅಂತ ಇರುತ್ತೆ. ಸಾಧಾರಣವಾಗಿ ನಮ್ಮ ಒಂದು ಅನುಭವದಲ್ಲಿ ಇದೊಂದು 2-3 ವರ್ಷ ಅಥವಾ 5 ವರ್ಷದ ತನಕ ಏನಾಗಲ್ಲ ನಮ್ಮ ನಿರ್ವಹಣೆ ಸರಿಯಾಗಿದ್ರೆ. ನೀವು ಹೇಳಿದ ತರ ಏನಾದ್ರೂ ನೀರು ಕ್ಲಾಗ್ ಆಯ್ತು ಕಟ್ಕಂತು ಅಂತ ಆದ್ರೆ ಫ್ರೀ ಸರ್ವಿಸ್ ಅನ್ನ ಕಂಪ್ನಿಗಳವರು ಬಂದು ಕೊಡಬೇಕಾಗತ್ತೆ. ಅದೇನಾದ್ರು ಪೂರ್ತಿಯಾಗಿ ನಮ್ಮ ರೈತರ ನಿರ್ಲಕ್ಷ್ಯತೆಯಿಂದ ಅಥವಾ ಏನಾದ್ರೂ ಪ್ರಕೃತಿ ವಿಕೋಪದಿಂದ ಏನಾದ್ರೂ ಹಾಳಾಗಿತ್ತು ಅಂದ್ರೆ ರೀಪ್ಲೇಸ್ ಮಾಡಿ ಕೊಡ್ತಾರೆ, ಅದ್ರ ಕಾಸ್ಟ್ ಅನ್ನ ರೈತರು ಕೊಡಬೇಕಾಗುತ್ತೆ. ಬಟ್ ಉತ್ಪಾದಕರ ತಪ್ಪಿನಿಂದಾಗಿ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಸಾಧಾರಣ ಫಿಲ್ಟರ್ ಅಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಬರಬಹುದು, ಆ ತರದ ಏನಾದ್ರು ಇತ್ತು ಅಂದ್ರೆ ಅದನ್ನ ರೀಪ್ಲೇಸ್ ಮಾಡಿಕೊಡ್ತಾರೆ. ಸರ್ವಿಸ್ ಅನ್ನ ಫ್ರೀಯಾಗಿ 5 ವರ್ಷದ ತನಕ ಆ ಕಂಪನಿಗಳವರು ಒದಗಿಸ್ಕೊಡ್ತಾರೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋ ತಮ್ಮ ಹೆಸರು? ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ. ನಮಸ್ಕಾರ ಪ್ರಕಾಶ್ ಸಾಹೇಬ್ರಿಗೆ ಮತ್ತೆ ಕೃಷ್ಣಪ್ಪ ಅವರಿಗೆ. ನಮಸ್ಕಾರ ಸರ್. ನಾನು ರಮಣ ಕುಂಜ ಕದ್ರಿ ಗ್ರಾಮದಿಂದ ಮಾತಾಡ್ತಿದ್ದೀನಿ, ಮಂಗಳೂರಿಂದ ಗಿರಿಗೋವಾ. ನನ್ ಪ್ರಶ್ನೆ ಏನಂದ್ರೆ ಸರ್, ಈಗ ನಮ್ದು ಹೆಸರುಘಟ್ಟ ಕೇಳ್ತಾ ಇದೆಯಲ್ಲ ಸರ್? ಈಗ ಅದು ಹೆಸರುಘಟ್ಟದಲ್ಲಿ ಒಂದು 10-11 ಎಕರೆ ಈ ಮಾವಿನ ತೋಪು, ಬಾಳೆಹಣ್ಣು ಮತ್ತೆ ಹಣ್ಣಿನ ಗಿಡ ಮತ್ತೆ ತುಳಸಿ ಇತ್ಯಾದಿ ಔಷಧಿ ಗಿಡ, ಆಯುರ್ವೇದಿಕ ಔಷಧಿ ಗಿಡಗಳನ್ನ ಬೆಳೆಸ್ತಾ ಇದೀವಿ. ಅದು ಏನಂದ್ರೆ ಅಲ್ಲಿ ಎಲ್ಲ ಫಾರ್ಮರ್ಸ್ ಮತ್ತೆ ಇತರರವರು ಸೇರ್ಕೊಂಡು ಮಾಡ್ತಿರುವ ಒಂದು ಅದು ಒಂದು ಸಮಿತಿಯ ಅಂಡರ್ ಅಲ್ಲಿ ಮಾಡ್ತಾ ಇದೀವಿ. ಇಂಟರ್ನ್ಯಾಷನಲ್ ಗೌರಿಯ ವೇದಾಂತ ಸಮಿತಿ ಅಂತ ಇದೆ, ರಂಗನಾಥ ಆಶ್ರಮ ಅಂತ. ಅಲ್ಲಿ ಯಾವ ಜಾತಿ ಮತ ಏನು ಭೇದ ಇಲ್ಲ, ಎಲ್ಲಾ ಜಾತಿಯವರಿದ್ದಾರೆ, ಈ ತರ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಶ್ನೆ ನೇರವಾಗಿರ್ಲಿ ಅಲ್ಲ, ನೀವು ಈಗ ನೇರವಾಗಿ ನಿಮ್ ಪ್ರಶ್ನೆಯನ್ನ ಹೇಳಿ ಏನು ಅಂತ. ಅದು ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದೀವಿ, ಅದಕ್ಕೆ ಏನಾದ್ರು ನಿಮ್ದು 90% ಅಂತ ನೀವು ಹೇಳಿದ್ರಲ್ಲ, ಆ ಜಾತಿಯವರಿಗೆ ಅಂದ್ರೆ ಕೆಳವರ್ಗದ, ಇಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ, ಕೆಳವರ್ಗದವರು ಇದ್ದಾರೆ, ಬೇರೆ ವರ್ಗದವರು ಇದ್ದಾರೆ, ಅದಕ್ಕೆ ಎಷ್ಟು ನಿಮ್ದು ಪರ್ಸೆಂಟೇಜ್? ಜಾಗ ಯಾರ ಹೆಸರಲ್ಲಿದೆ ಅದು? ಅದು ಸಮಿತಿ ಹೆಸರಲ್ಲಿದೆ, ರಂಗನಾಥ ಆಶ್ರಮ ಅಂತ. ಸಮಿತಿ ಹೆಸರಲ್ಲಿತ್ತು ಅಂತ ಅಂದ್ರೆ ಆ ಜಾಗ ಸಮಿತಿಯ ಒಂದು ಮ್ಯಾನೇಜರ್ ಅಥವಾ ಅಧ್ಯಕ್ಷರು ಯಾರೋ ಇರ್ತಾರೆ, ಅವ್ರ ಹೆಸರಲ್ಲಿ ಕೊಡಕಾದ್ರೆ 75% ಕೊಡಬಹುದು ಅದಕ್ಕೆ. ಸಾವಯವಕ್ಕೆ ಏನಾದ್ರು ವಿಶೇಷ ಇದೆಯಾ ಸರ್? ಸಾವಯವಕ್ಕೆ ಅಂತ ಅಂದ್ರೆ ನಮ್ಮಲ್ಲಿ ಹನಿ ನೀರಾವರಿಗೆ ಅಂತ ಸಪರೇಟ್ ಆಗಿ ಅದಕ್ಕೆ ವಿಶೇಷವಾಗಿ ಏನು ಸಹಾಯಧನ ಇರಲ್ಲ. ನೀವು ಬೆಳೆ ಯಾವ್ದೇ ರೀತಿ ಬೆಳ್ಕೊಂಡ್ರು ಕೂಡ ಅದು ಹನಿ ನೀರಾವರಿ ಘಟಕ ಅಳವಡಿಸ್ಕೊಂಡ್ರೆ ಅದಕ್ಕೆ 75% ಸಹಾಯಧನವನ್ನು ಕೊಡಬಹುದು. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಏನು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಂತಹ ರೈತರು ಅವ್ರಿಗೆ ಮುಂದೆ ಯಾವ ತರ ನೀವು ಅವರು ಉಳಿದಂತಹ ಸರ್ ಏನು ಅವ್ರು ಕಟ್ಟಿರ್ತಾರಲ್ಲ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿ ಅದನ್ನು ಅಳವಡಿಸಿಕೊಂಡಾಗ ಉಳಿದ ಒಂದು ಹಣವನ್ನು ಯಾವ ಎಷ್ಟು ಸಮಯ ತಗೊಂತ ಸರ್ ಅವ್ರಿಗೆ ನೀವು ಕೊಟ್ಲಿಕ್ಕೆ? ಸಾಧಾರಣ ಒಂದು 3-4 ತಿಂಗಳೊಳಗೆ ಸಹಾಯಧನ ಖಂಡಿತವಾಗ್ಲೂ ಅವ್ರಿಗೆ ರೈತರಿಗೆ ಸಿಗುತ್ತೆ. ಲೆಕ್ಕಾಚಾರದ ಪ್ರಕಾರ ಹನಿ ನೀರಾವರಿ ಅಳವಡಿಸ್ಕೊಳಕ್ಕೆ ಒಂದು 40-45 ದಿನ ಟೈಮ್ ಬೇಕಾಗುತ್ತೆ. ಅವ್ರ ಅರ್ಜಿ ಕೊಟ್ಟು ಎಸ್ಟಿಮೇಟ್ ಆಗಿ ಅವ್ರು ಅಳವಡಿಸ್ಕೊಳ್ಬೇಕು ಅಂತ. ಇದ್ರಲ್ಲಿ ಮುಖ್ಯವಾಗಿ ಬರುವಂತದ್ದು ರೈತರಿಗೆ ಸಬ್ ಮೇನ್ ಮತ್ತೆ ಮೇನ್ ಮುಖ್ಯ PVC ಪೈಪ್ಗಳನ್ನ ಏನಾಕ್ಬೇಕು ಅದನ್ನ ನೆಲದೊಳಗೆ ಹಾಕ್ಬೇಕಾಗುತ್ತೆ. ಅದನ್ನ ಸ್ವಲ್ಪ ಟ್ರೆಂಚ್ ತೆಗೆದುಕೊಡ್ಬೇಕಾಗತ್ತೆ, ಆಮೇಲೆ ಅಲ್ಲಿ ಪೈಪ್ ಅಳವಡಿಸಿ ಇವರು ಡ್ರಿಪ್ ಇಳಿಬೇಕಾಗತ್ತೆ. ಇದೆಲ್ಲ ಮುಗಿಯೋದಕ್ಕೆ ಸಾಧಾರಣ 1 ತಿಂಗಳಿಂದ 45 ದಿನ, ಮುಂದಕ್ಕೆ ನಮ್ಗೊಂದು 10-15 ದಿನ ಅಂದ್ರೆ ಒಂದು 2-3 ತಿಂಗಳೊಳಗೆ ಸಹಾಯಧನ ರೈತರ ಖಾತೆಗೆ ನಾವು ಕೊಡಬಹುದು. ಸುಮಾರು ರೈತರಲ್ಲಿ ನಾವು ಗಮನಿಸ್ತಾ ಇರ್ತೀವಿ, ಜಮೀನು ಅವರ ತಾತನ ಹೆಸರಲ್ಲೋ ಅಥವಾ ತಂದೆ ಹೆಸರಲ್ಲಿ ಇರ್ತದೆ, ತಾಯಿ ಹೆಸರಲ್ಲಿ ಇರ್ತದೆ, ಅವ್ರ ಹೆಸರಿಗೆ ಬದಲಾವಣೆ ಆಗಿರೋದಿಲ್ಲ, ವರ್ಗಾವಣೆ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಹೇಗೆ ಅವರು ಈ ಒಂದು ಅನುಕೂಲವನ್ನು ಪಡೆದುಕೊಳ್ಳಕ್ಕೆ ಅವಕಾಶಗಳಿದೆ? ಅಲ್ಲಿ ಒಂದು ತೊಂದರೆ ಏನಾಗುತ್ತೆ, ಅದೇನಾದ್ರೂ ಪಾಲು ವಿಭಾಗ ಆಗಿ ಜಂಟಿ ಖಾತೆಯಲ್ಲಿದ್ರೆ ಸಾಧಾರಣ ಪೌತಿ ಖಾತೆ ಆಗಿರುತ್ತೆ. ಈಗ ಉದಾಹರಣೆ, ಅವ್ರ ತಂದೆ ಹೆಸರಲ್ಲಿ ಜಮೀನು ಇರುತ್ತೆ, ತಂದೆ ತೀರೋದ್ಮೇಲೆ ಹೆಂಡತಿ ಮತ್ತೆ ಅವರ ಎಷ್ಟು ಜನ ಮಕ್ಕಳು ಇರ್ತಾರೆ ಅಷ್ಟು ಜನದ ಹೆಸರಲ್ಲೂ ಜಂಟಿ ಖಾತೆ ಅಂತ ಒಂದು ಬರುತ್ತೆ, ಎಲ್ಲರ ಹೆಸರಲ್ಲೂ ಜಾಯಿಂಟ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರ ನೋಟರೈಸ್ಡ್ ಅಫಿಡವಿಟ್ ಕೊಟ್ರೆ, ಈಗ 4 ಜನ ಮಕ್ಳು ಇರ್ತಾರೆ, ತಾಯಿನ ಸೇರಿಸಿ 4 ಜನ ಇರ್ತಾರೆ ಅಂದ್ರೆ 3 ಜನ ಮಕ್ಕಳು ನಮ್ಮ ತಾಯಿಗೆ ಇದ್ರ ಸಹಾಯಧನ ಕೊಡೋಕೆ ಅಭ್ಯಂತರ ಇರುವುದಿಲ್ಲ ಅಂತ ಬರ್ಕೊಟ್ರೆ ತಾಯಿಗೆ ಸಹಾಯಧನ ಕೊಡ್ತೀವಿ, ಅಥವಾ ಯಾರಾದ್ರೂ ಒಬ್ಬ ಅಣ್ಣನ ಹೆಸರಲ್ಲೋ ಅಥವಾ ಯಾರು ಒಬ್ಬರ ಹೆಸರಲ್ಲಿ ಕೊಟ್ರೆ ಅದು ಕೊಡ್ತೀವಿ. ಇನ್ನು ಅದು ಬಿಟ್ರೆ ಈಗಾಗಲೇ ಸತ್ತೋಗಿರೋರ ಹೆಸರಲ್ಲಿ ಇತ್ತು ಅಂತಂದ್ರೆ ಒಂದು ವಂಶಿಕ್ಷೆ ಕೊಡಬೇಕಾಗುತ್ತೆ ಅವರು. ಈಗ ಅವ್ರ ತಾತನ ಹೆಸರಲ್ಲಿರುತ್ತೆ, ತಾತ ತೀರೋಗ್ಬಿಟ್ಟಿರ್ತಾರೆ, ಇನ್ನು ಜಾಯಿಂಟ್ ಖಾತೆಯಲ್ಲಿ ಇದು ಬಂದಿರಲ್ಲ, ಅವ್ರ ಯಾರು ಪಾಲು ವಿಭಾಗ ಆಗಿರಲ್ಲ, ಅವ್ರ ಹೆಸರಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ, ತಾತನ ಹೆಸರಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಆದ್ರೆ ಒಂದು ವಂಶಿಕ್ಷೆ ಕೊಡಬೇಕಾಗುತ್ತೆ. ವಂಶಿಕ್ಷದಲ್ಲಿ ಯಾರ್ಯಾರು ಲೀಗಲ್ ಹೈರ್ಸ್ ಇರ್ತಾರೆ, ವಾರಸ್ದಾರರು ಇರ್ತಾರೆ, ಅಷ್ಟೋ ಜನ ವಾರಸ್ದಾರರು ಯಾರು ಒಬ್ಬರ ಹೆಸರಿಗೆ ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಆದ್ರೆ ಅದನ್ನ ಈಗೇನು ನಾನು ಹೇಳಿದೆ ಅಷ್ಟು ವಿಸ್ತೀರ್ಣಕ್ಕೆ ನಾವು ಸಹಾಯಧನವನ್ನು ಕೊಡಬಹುದು. ಕಟ್ಟಕಡೆಯದಾಗಿ ಈ ಒಂದು ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಏನು ಈ RD ನಂಬರ್ ಅಂತ ಇತ್ತೀಚೆಗೆ ಕೊಟ್ಟಿದ್ರಲ್ಲ ಅದನ್ನ ಕೊಡಬೇಕಾಗುತ್ತೆ ಅಥವಾ ಹಳೇದು ಕೂಡ ಸಲ್ಲುತ್ತೆ? ಇಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ RD ನಂಬರ್ ಇರೋ ಜಾತಿ ಪ್ರಮಾಣ ಪತ್ರವನ್ನು ಮಾತ್ರ ಸರ್ಕಾರ ಮಾನ್ಯ ಮಾಡಿರೋದ್ರಿಂದ ಒಂದ್ಸಲ ಜಾತಿ ಪ್ರಮಾಣ ಪತ್ರ ಕೊಟ್ಟರೆ ನಮ್ಮ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ನಮ್ಮಲ್ಲಿ ಫ್ರೂಟ್ಸ್ ಅಂತ ಒಂದು ತಂತ್ರಾಂಶವನ್ನು ನಾವು ಅಭಿವೃದ್ಧಿಪಡಿಸಿದೀವಿ. ಅದರಲ್ಲಿ ರೈತರು ಒಂದ್ಸಲ ಅವರ ಜಾತಿ ಪ್ರಮಾಣ ಪತ್ರ ಇರ್ಬೋದು ಅಥವಾ ಪಾಣಿ ಇರ್ಬೋದು, ಈ ಮಾಹಿತಿಗಳು ಎಂಟರ್ ಆಯ್ತು ಅಂದ್ರೆ ಅದಕ್ಕೊಂದು ಒಂದು ಸಂಖ್ಯೆಯನ್ನು ಕೊಟ್ಟಿರ್ತೀವಿ, ಆ ಸಂಖ್ಯೆ ರೆಫರೆನ್ಸ್ ಕೊಟ್ಬಿಟ್ರೆ ಸಾಕು, ಮುಂದಿನ ಎಲ್ಲಾ ಸೌಲಭ್ಯಗಳನ್ನ ಮತ್ತೆ ದಾಖಲಾತಿಗಳನ್ನು ಕೂಡ ಅವಶ್ಯಕತೆ ಇರಲ್ಲ. ಪ್ರಕಾಶ್ ಅವರೇ, ಪ್ರಸಾದ್ ಅವರು ತಾವು ಇಷ್ಟೊತ್ತು ನಮ್ಮ ಫೋನಿನ ಕಾರ್ಯಕ್ರಮಕ್ಕೆ ಬಂದು ಕೇಳುಗರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ ಜೊತೆಗೆ ಈ ಒಂದು ಹನಿ ನೀರಾವರಿ ಪದ್ಧತಿಯ ಬಗ್ಗೆ ತುಂಬಾ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ನಿಲಯದ ಪರವಾಗಿ ಹಾಗೂ ನಮ್ಮ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ನಮಸ್ಕಾರ. ಸಿರಿ ತೋಟಗಾರಿಕೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಸೂಕ್ಷ್ಮ ನೀರಾವರಿ ಪದ್ಧತಿ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಬಿಎನ್ ಪ್ರಸಾದ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ. ಹಲೋ, ಆಕಾಶವಾಣಿ. ಸಮಯ 6:45. ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:10 ಚಿತ್ರಗೀತೆಗಳು, 6:30 ರಸವಾರ್ತೆ, 6:51 ದೇಶಭಕ್ತಿ ಗೀತೆ, 7:00 ಕೃಷಿರಂಗ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕೃಷಿ ಮೇಳ ಕುರಿತು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ಎಸ್ವಿ ಸುರೇಶ್ ಅವರಿಂದ ಮಾಹಿತಿ. ನಂತರ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾ ಬಿಕೆ ರಾಮಚಂದ್ರಪ್ಪ ಅವರೊಂದಿಗೆ ಸಂದರ್ಶನ. 7:45 ಇನ್ವೆಸ್ಟ್ ಕರ್ನಾಟಕ 2022 ಜಾಗತಿಕ ಹೂಡಿಕೆದಾರರ ಸಮಾವೇಶದ ಬಾನುಲಿ ವರದಿ, ಪ್ರಸ್ತುತಿ ಶಿವಪ್ರಕಾಶ ಡಿಆರ್. 8:00 ಕ್ಷಿತಿಜ ಲೀಟರ್. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳಿದರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10